ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ನಮ್ ಗವರ್ಮೆಂಟ್ ಅವರು ಅಡಾಪ್ಟ್ ಮಾಡಿರೋ ಇನ್ನೊಂದು ಸ್ಪೆಷಲ್ ವೆಲ್ಫೇರ್ ಸ್ಕೀಮ್ ಏನು ಅಂದ್ರೆ, ಹೆಣ್ಮಕ್ಳಿಗೋಸ್ಕರ ಸುಕನ್ಯಾ ಸಮೃದ್ಧಿ ಯೋಜನಾ. ಇದು ಏನಪ್ಪ ಅಂದ್ರೆ, ಯಾವುದೇ ಹೆಣ್ಣಾಗಿರ್ಬೋದು ಹುಟ್ಟಿನಿಂದ ಅವಳು ಹುಟ್ಟಿದಿಂದ ಹಿಡಿದು 18 ಇಯರ್ಸ್ ತನಕ ನಾವು ಪೋಸ್ಟ್ ಆಫೀಸ್ ಅಲ್ಲಿ ನಾವು ಹಣ ಕಟ್ತಾ ಹೋದ್ರೆ, ಅವಳಿಗೆ 18 ಇಯರ್ಸ್ ಆದ್ಮೇಲೆ ಅವಳ ವೆಲ್ಫೇರ್ಗೆ, ಅವಳ ಎಜುಕೇಶನ್ ಆಗಿರ್ಬೋದು ಅಥವಾ ಅವಳ ಫ್ಯೂಚರ್ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಆ ದುಡ್ಡು ಅವಳ ಕೈಗೆ ಬರೋ ಅಂತ ಒಂದು ವೆಲ್ಫೇರ್ ಪ್ರೋಗ್ರಾಮ್ ಇದೆ. ಈ ತರ ತುಂಬಾ ವೆಲ್ಫೇರ್ ಪ್ರೋಗ್ರಾಮ್ಸ್ ನಮ್ ಗವರ್ಮೆಂಟ್ ಕೊಡ್ತಾ ಇದೆ, ಎಷ್ಟೋ ಹೆಲ್ಪ್ ಗಳು ಮಾಡ್ತಾ ಇದಾರೆ. ಮಹಿಳೆಯರಿಗೋಸ್ಕರ ಥಾಟ್ಫುಲ್ ಪ್ರೊಸೆಸ್ ನ ಗವರ್ಮೆಂಟ್ ನಡೆಸ್ತಿದೆ, ಆದ್ರೆ ನಾವೇ ಎಲ್ಲೋ ಅದನ್ನ ಯೂಸ್ ಮಾಡ್ಕೊಂತಿಲ್ಲ. ನಮ್ ಕಿವಿಗೆ ಅದು ಬಿದ್ರೂ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಿದೀವಿ ಅನ್ನೋದು ನಮ್ಮ ಅನಿಸಿಕೆ. ಸೊ ಇವತ್ತಿನ ಕಾರ್ಯಕ್ರಮ ಆ ಎಲ್ಲ ಪ್ರೋಗ್ರಾಮ್ಸ್ನು ಆ ಎಲ್ಲ ಥಾಟ್ಸ್ನು ನಾವ್ ಯೂಸ್ ಮಾಡಿಕೊಂಡು ಹೆಣ್ಮಕ್ಳಿಗೆ ಅದು ಹೆಲ್ಪ್ ಆಗೋ ತರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಈ ಪ್ರೋಗ್ರಾಮ್ನ ಉದ್ದೇಶ ಆಗಿದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನಾವು ಪ್ರತಿ ವರ್ಷ ವಿಮೆನ್ಸ್ ಡೇ ಬಂದಾಗ ತುಂಬಾ ಅದ್ದೂರಿಯಾಗಿ ನಮ್ಮ ಮನೇಲಿರೋ ಮಹಿಳೆಯರಿಗೆ ತುಂಬಾ ರೆಸ್ಪೆಕ್ಟ್ ಆಗಿ ಆ ಗಿಫ್ಟ್ ಕೊಟ್ಟೆ, ಈ ಗಿಫ್ಟ್ ಕೊಟ್ಟೆ, ವಾಟ್ಸ್ಆಪ್ ಸ್ಟೇಟಸ್ ಆಗದೆ, ಸ್ಟೋರಿ ಆಗದೆ ಅಂತ ಫೋಟೋಸ್ನೆಲ್ಲ ಹಾಕ್ತೀವಿ. ಬಟ್ ಅದು ಆ ಒಂದ್ ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ, ಅದು ಆಗ್ಬಾರ್ದು ಅನ್ನೋ ನಮ್ಮ ಉದ್ದೇಶ. ವಿಮೆನ್ ಆ ಒಂದಿನ ಮಾತ್ರ ಬದುಕಿರಲ್ಲ ಅಥವಾ ಆ ಒಂದಿನ ಮಾತ್ರ ನಿಮಗೋಸ್ಕರ ಸೇವೆ ಮಾಡಿರಲ್ಲ, ಇಡೀ ವರ್ಷ ನಿಮಗೋಸ್ಕರ ನಮಗೋಸ್ಕರ ಸೇವೆ ಮಾಡಿರ್ತಾರೆ, ನಮಗ್ ಪ್ರೀತಿ ಕೊಟ್ಟಿರ್ತಾರೆ, ಕೇರ್ ಮಾಡಿರ್ತಾರೆ. ಆ ಎಲ್ಲ ದಿನನೂ ಅಷ್ಟೇ ರೆಸ್ಪೆಕ್ಟು ಅಷ್ಟೇ ಪ್ರೀತಿ ಆ ಮಹಿಳೆಗೆ ಸಿಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ನೇ ತಗೋಣ. ಸ್ಪೋರ್ಟ್ಸ್ ಅಲ್ಲಿ ಮೆನ್ ಕ್ರಿಕೆಟ್ ಗೆ ಸಿಗ್ತಿರೋ ಪಾಪ್ಯುಲಾರಿಟಿ, ಇಂಪಾರ್ಟೆನ್ಸ್, ರೆಸ್ಪೆಕ್ಟ್ ಅಥವಾ ಎಕನಾಮಿಕಲ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಏನೇ ಎನ್ಕರೇಜ್ಮೆಂಟ್ ಆಗಿರ್ಬೋದು, ವಿಮೆನ್ಸ್ ಗೆ ಸಿಗ್ತಾ ಇಲ್ಲ. ನಾವು ಯಾವಾಗ್ಲೂ ಯಾರಿಗಾರು ಕೇಳೋದು ಏನಪ್ಪಾ ಅಂದ್ರೆ, ಫೇವರೇಟ್ ಮೆನ್ ಕ್ರಿಕೆಟರ್ ಯಾರು ಅಂತ. ಯಾವತ್ತು ನಾವು ನಿಮ್ ಫೇವರೇಟ್ ವಿಮೆನ್ ಕ್ರಿಕೆಟರ್ ಯಾರು ಅಂತ ಕೇಳಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಮೆನ್ಸ್ ಗೆ ಸಿಗೋ ಫೆಸಿಲಿಟಿ, ಅವ್ರ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಗೆ ಸಿಗೋ ಫೆಸಿಲಿಟಿ ವಿಮೆನ್ ಗೆ ಸಿಗ್ತಾ ಇಲ್ಲ. ಇತ್ತೀಚೆಗಷ್ಟೇ ICC ಅವರು ಇತ್ತೀಚೆಗೆ ವರ್ಲ್ಡ್ ಕಪ್ ಆಗಿರ್ಬೋದು ಅಥವಾ IPL ಟೀಮ್ಸ್ ಆಗ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ನೀವು ಸಾಂಗ್ ಕೇಳ್ತೀರಿ, ನಾವು ಅಷ್ಟರಲ್ಲಿ ಇನ್ನೊಂದ್ ಸೆಗ್ಮೆಂಟ್ ತಗೊಂಡ್ ಬರ್ತೀವಿ. ಚಿಕ್ಕಿ ಬೊಂಬೆ, ಚಿಕ್ಕಿ ಬೊಂಬೆ, ಎಡಗಣ್ಣು ಹೊಡಿತಾಳೆ, ಚಿಕ್ಕಿ ಬೊಂಬೆ, ಚಿಕ್ಕಿ ಬೊಂಬೆ, ಕನ್ನ ಮುಚ್ಚಿ ಕಾಡಿಗೋರೆ, ಚಿಕ್ಕಿ ಬೊಂಬೆ, ಚಿಕ್ಕಿ ಬೊಂಬೆ, ಹಾಯ್ ಒಳಗೊಳಗೆ ನಗ್ತಾಳೆ, ಚಿಕ್ಕಿ ಬೊಂಬೆ, ಚಿಕ್ಕಿ ಬೊಂಬೆ, ಬಿಂಕ ಸಂಕ ದಾಚಿದೋರೆ, ಚಿಕ್ಕ ಪಪ್ಪ ರೈಲು ಬಂಡಿ ನೀನು, ಹಿಂದೆ ಹಿಂದೆ ಬಂದಿ ನೀನು, ಹಾರೋ ತುಂಬಿ ಹೋಗು ಇನ್ನು ಬೇರೆ ಹೂವ ಹೀರೋ. ಪಟಾಕಿ ಬತ್ತಿ ಹಚ್ಚೋಕೆ ಕಡ್ಡಿ ಕೇರ ಕೇರ ಹೀರೋ ಹೀರೋ ಹೇಳೋ ಶಿಷ್ಯ ಹೇಳಿ ಗುರು. ಅಸ್ಲಿ ಆಟ ಇವಾಗ ಶುರು. ಗುರಿಗಿಟ್ಟರೆ ಬೇಟೆಗಾರನು, ಬಿಡೋ ಮಾತೇ ಇಲ್ಲ ಯಾರನು, ಒತ್ತು ಗುರಿಯೇ ಇರದ ಫಕೀರನು, ನಿನ್ನ ಬಿಟ್ಟು ನೋಡಿಲ್ಲ ಯಾರನು, ಬಿಡ ಇಂದ ಚಕ್ಕಿ ಇಟ್ಟಾಯ್ತು, ಓಡಿ ನಿನ್ನ ರೋಡ ಸೇರ ಮಿಸೆಯ ತಿರುವಿ ನೀ ತೋರು ನಿನ್ನ ಜೋರು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಈಗ ನಾವು ನಮ್ಮ ಸೆಕೆಂಡ್ ಸೆಗ್ಮೆಂಟ್ಗೆ ಹೋಗೋಣ. ಇದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಯಾರಿಗೆ ತಾನೇ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ? ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಮನೇಲಿ ಆಡೋ ಚೆಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಸ್ಟೇಡಿಯಂ ಅಲ್ಲಿ ಆಡೋ